ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರ್ಷಿಕ 9 ಲಕ್ಷ ಟನ್ ಕಾಫಿ ಉತ್ಪಾದನೆ ಭಾರತ ಸರ್ಕಾರದ ಗುರಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಣ್ಣಿನ ಆರೋಗ್ಯ, ನೀರಿನ ಸಮಗ್ರ ನಿರ್ವಹಣೆಗೆ ಸರ್ಕಾರದ ಒತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ 2,000 ಬಸ್ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ. ಸಚಿವ ವಿ ಸೋಮಣ್ಣ ಅವರಿಂದ ನಾಳೆ ಕೋಲಾರ ಜಿಲ್ಲೆಯ ವಿವಿಧ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿ ಕಲಬುರಗಿ ನಿಲಯ. ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಶ್ರೀ ಗುರುಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ವಿಶೇಷ ಸರಣಿ ಕಾರ್ಯಕ್ರಮದ ಭಾಗ 23ರ ಮರುಪ್ರಸಾರ, ತದನಂತರ ಬಸಯ್ಯ ಸಾಲಿಮಠ್ ಮತ್ತು ಸಂಗಡಿಗರಿಂದ ದೊಡ್ಡಾಟ, ದುರ್ಯೋಧನನ ಗರ್ವಭಂಗ, ಕೊನೆಯಲ್ಲಿ ಕೃಷಿ ಹಾಡು ಕೇಳುವರು. ಮೊದಲಿಗೆ ಕೆಲವು ಜಾಹೀರಾತುಗಳು. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಲಾಲ್ ಹೇ ಕಮಾಲ್ ಹೇ ಲಹೂ ಯೇ ಬೇಮಿಸಾಲ್ ಹೇ ಯೇ ತೀರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ್ ಹೇ ಗಿರೇ ಕಹೀಂ ತೋ ಕತ್ರಾ ಹೇ ಬಹೇ ತೋ ಬೇಕಾರ ಹೇ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೇ ಹಾಥ ಬಢಾ ಕೇ ತೋ ದೇಖೋ ರಕ್ತದಾನ ಕರಕೇ ತೋ ದೇಖೋ ಮುಸ್ತಿ ಜೀವನ್ ಕೀ ಲೋಗೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ ರಕ್ತದಾನ ಮಹಾದಾನ ಆಪ್ಕಾ ಏಕ್ ಯೂನಿಟ್ ಬ್ಲಡ್ ತೀನ್ ಜಿಂದಗಿಯಾಂ ಬಚಾ ಸಕ್ತಾ ಹೇ ಆಯೇ ಹಮ್ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ್ ಕರೇ ರಕ್ತದಾನ ಸೇವಾಯೇ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಜ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹೇ ಹರ್ ಭಾರತೀಯ ನಾಗರಿಕ ಕೀ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕೀ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ್ ಐಸೀ ವಿಶ್ವಸನೀಯ ಪ್ರಣಾಲಿ ಜೋ ಪ್ರತ್ಯೇಕ ನಾಗರಿಕ ಕೋ ಸಶಕ್ತ ಬನಾತಿ ಹೇ ಔರ್ ಸುಶಾಸನ್ ಕೇ ಹರ್ ಸ್ತರ್ ಪರ್ ಅಧಿಕಾರಿಯೋ ಕೇ ಜವಾಬ್ದೇಹಿ ಸುನಿಶ್ಚಿತ್ ಕರ್ತಿ ಹೇ. ಸಿಪಿ ಗ್ರಾಮ್ಸ್ ಸಂವೇದನಶೀಲ್, ಅಸರದಾರ್, ಜವಾಬ್ದೇಹ. ಆಜ್ ಹೀ ಲಾಗಿನ್ ಕರೇ ಸಿಪಿ ಗ್ರಾಮ್ಸ್.

ಬಹುಮಾನ ವಿತರಣೆ ಮತ್ತು ಮಹಾಮನೆಯ 20ನೇ ವಾರ್ಷಿಕೋತ್ಸವ. ಹಾಗಾಗಿ ತುಂಬಾ ಕುತೂಹಲದಿಂದ ಸ್ವಾಮೀಜಿ, ನಾವು ಇಷ್ಟು ದಿವಸ ಉಪಯುಕ್ತವಾದಂತಹ ಜರ್ನಿನೇ ಮಾಡ್ಕೊಂಡ್ವಿ. ಆದ್ರೆ ಈಗ ಧರ್ಮದ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳಿತಾ ಧರ್ಮದ ಸಾಧನೆಗೆ ನಾವು ಮುಖ್ಯವಾಗಿ ಏನ್ ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಶರೀರ ಗಟ್ಟಿಯಾಗಿರ್ಬೇಕು, ಶರೀರ ಸೌಖ್ಯ ತುಂಬಾನೇ ಮುಖ್ಯ ಆಗತ್ತೆ. ಶರೀರವನ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಕುರಿತಂಗ ಕೇಳುಗರೆ ಇವತ್ತಿನ ಸಂಚಿಕೆಯಾದ ಸ್ವಾಮೀಜಿಯವರು ಏನ್ ಹೇಳ್ತಾರಂತ ಹೇಳಿ ತಿಳ್ಕೊಂಡ್ಬಿಡೋಣ. ಏನು ಈಗ ಶ್ರೀಗುರು ಬಸವ ಮಹಾಮನೆ 22 ಸಂಚಿಕೆಗಳ ಕಾರ್ಯಕ್ರಮ ಮಾಡ್ತು, ಆಮೇಲಿಂದ ಸಾವಿರಾರು ಜನರಿಗೆ ಉಪವಾಸ ಮತ್ತು ನಿಸರ್ಗೋಪಚಾರದ ಮೂಲಕ ಆರೋಗ್ಯ ಭಾಗ್ಯವನ್ನು ಕೊಡ್ತು 25 ವರ್ಷಗಳಲ್ಲಿ. ಇದಕ್ಕೆಲ್ಲ ಮೂಲ ಪ್ರೇರಣೆ ಅಂತಂದ್ರೆ ಕರ್ನಾಟಕ ಗಾಂಧಿ ಅಂತ ಕರೀತಾರ ಅವರಿಗೆ, ಹರಡೇಕರ್ ಮಂಜಪ್ಪನವರು. ಹೌದು, ಅವರು ಸುಮಾರು 100 ವರ್ಷದ ಹಿಂದೆ ಒಂದು ಪುಸ್ತಕ ಬರೆದಿದ್ದಾರೆ, ಆರೋಗ್ಯ ಜೀವನ ಅಂತ ಹೇಳ್ಬಿಟ್ಟು. ಆ ಆರೋಗ್ಯ ಜೀವನ ಪುಸ್ತಕನೇ ನನಗೆ ಇಷ್ಟೆಲ್ಲ ಪ್ರೇರಣೆ ಕಾರಣ ಆಗಿದ್ದು. ಇದೊಂದು ಮುಖ್ಯ ವಿಷಯವಾಗಿ ತಗೊಳ್ಬಹುದು. ನಾನು ಮೊದಲು ಬಸವಣ್ಣವ್ರ ಬಗ್ಗೆ, ಮಹಾದೇವಕ್ಕನವ್ರ ಬಗ್ಗೆ, ಅಲ್ಲಮ ಪ್ರಭುಗಳ ಬಗ್ಗೆ ಪ್ರವಚನ ಮಾಡ್ತಾ ಇದ್ದೆ ತಿಂಗಳಾನ್ಗಟ್ಲೆ. ಹೌದು, ಇದೆಷ್ಟೆಲ್ಲ ಪ್ರವಚನ ಮಾಡಿ ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲದೆ ಹೋದ್ರೆ ಅವರು ಹಾಗೆ ಸಾಧನೆ ಮಾಡಿದ್ರು, ಇವ್ರು ಹೀಗೆ ತ್ಯಾಗ ಮಾಡಿದ್ರು ಅಂತ ಹೇಳ್ತೀವಿ ಅಷ್ಟೇನೆ, ಆದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರೋದು ಯಾವಾಗ ಅಂತ ಹೇಳಿ ಆಲೋಚನೆ ಬಂತು. ಅದಕ್ಕೋಸ್ಕರ ಹುಡುಕ್ತಾ ಇದ್ದೆ ನಾನು. ಹಾಗೆ ಹುಡುಕುವಾಗ ನನಗೆ ಸಿಕ್ಕಿದ್ದೆ ಆರೋಗ್ಯ ಜೀವನ, ಹರಡೇಕರ್ ಮಂಜಪ್ಪನವರು. ಅದರಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ ಅವರು, ಭಾವಪ್ರಕಾಶ ಅನ್ನುವಂತಹ ಗ್ರಂಥದಿಂದ ತಗೊಂಡಿದ್ದಾರೆ ಆ ಶ್ಲೋಕವನ್ನ. ಧರ್ಮಾರ್ಥ ಕಾಮ ಮೋಕ್ಷಾಣಂ ಮೂಲ ಮುಕ್ತಂ ಕಲೇವರಂ ತಚ್ಚ ಸರ್ವಾರ್ಥ ಸಂಸಿದ್ಧೈ ಭವೇದ್ಯದಿ ನಿರಾಮಯಂ. ಆ ಶ್ಲೋಕದ ಪೂರ್ಣ ಪಾಠ, ಅದರ ಅರ್ಥ ಹೀಗಿದೆ: ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಸಾಧಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶರೀರ. ಆದ್ದರಿಂದ ಅದು ಆರೋಗ್ಯವಾಗಿರ್ಬೇಕು, ನಿರಾಮಯಂ ಅಂದ್ರೆ ತೊಂದರೆ ರಹಿತವಾಗಿರ್ಬೇಕು. ತಚ್ಚ ಸರ್ವಾರ್ಥ ಸಂಸಿದ್ಧೈ, ಅದರಿಂದನೇ ನಾವು ಸರ್ವ ಸಿದ್ಧಿಗಳನ್ನು ಪಡ್ಕೊಳ್ಳೋದು. ಇವತ್ತೊಬ್ಬ ಭೋಗಿಯಾಗ್ಲಿ, ಯೋಗಿಯಾಗ್ಲಿ, ಕೈಗಾರಿಕೋದ್ಯಮಿ ಆಗ್ಲಿ, ವಿಜ್ಞಾನಿ ಆಗ್ಲಿ, ರಾಜಕಾರಣಿ ಆಗ್ಲಿ, ಯಾರಿಗೆ ಆದ್ರೂ ಶರೀರವೇ ಮುಖ್ಯ. ಶರೀರ ಇಲ್ಲ ಏನು ಇಲ್ಲ, ಶರೀರ ಇಲ್ಲ ಆತ್ಮದ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲ. ಪರಮಾತ್ಮ ಎಲ್ಲ ಕಡೆ ಅಡಕೊಂಡಿದ್ದಾನೆ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಹೌದು, ಆದ್ರೆ ಶರೀರ ಬರಲಿಲ್ಲ ಅಂದ್ರೆ ಪರಮಾತ್ಮ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ. ಆದ್ರಿಂದ ಶರೀರವೇ ಬಹಳ ಮುಖ್ಯ ಅಂತ ಹೇಳ್ತಾರೆ. ಈ ಶರೀರವನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕು, ಅದಕ್ಕೆ ಹರಡೇಕರ್ ಮಂಜಪ್ಪನವರು ಬಹಳ ಗಮನ ಕೊಟ್ಟಿದ್ದಾರೆ. ತಾಯಿ ಮಕ್ಕಳಿಗೆ ಬುದ್ಧಿ ಹೇಳ್ದಾಗ ಹೇಳ್ತಾರ ಅವರು, ಶರೀರ ಚೆನ್ನಾಗಿಟ್ಕೊಳ್ಬೇಕು ಅಂದ್ರೆ. ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ ಏನಾಗ್ಬಿಡ್ತು ಅಂದ್ರೆ, ಶರೀರ ಅಂತಂದ್ರೆ ಇದು ಮಾಯೆ ಅಥವಾ ನೀರ ಮೇಲಣ ಗುಳ್ಳೆ, ಇದೇನು ದುಃಖದ ಆಗರ, ಆಮೇಲೆ ವಿಕಾರಗಳ ಸಾಗರ, ಅದಕ್ಕೆ ಇದನ್ನ ಅಲಕ್ಷ್ಯ ಮಾಡ್ಬೇಕು, ಆಮೇಲೆ ತಪಸ್ಸು ಮಾಡಿ ಇದನ್ನ ದಂಡಿಸ್ಬೇಕು, ದೇಹನ ದಂಡಿಸ್ಬೇಕು. ಅದು ವಿಪರೀತಕ್ಕೆ ಹೋಗ್ಬಿಡ್ತು. ಯಾವುದೇ ಆಗ್ಲಿ ವಿಪರೀತಕ್ಕೆ ಹೋದ್ರೆ ಅದರಿಂದ ಅಪಾಯ ಇದೆ. ಅತಿಯಾದ್ರೆ ಅಮೃತನ ವಿಷ ಅಂತ ಹೇಳ್ತಾರಲ್ಲ, ಹಾಗೆ ಈ ಶರೀರವನ್ನು ಕೂಡ ಬಹಳ ಬಳಲಿಸಬಾರ್ದು, ಹಾಗಂತ ಹೇಳಿ ಬಹಳ ಕೊಬ್ಬಿಸ್ಲೂಬಾರ್ದು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಪ್ರವಚನದಲ್ಲಿ ಅಥವಾ ಮಾತನಾಡುವಾಗ, ಈ ಶರೀರವನ್ನ ಒಂದು ವೀಣೆಗೋಲಿಸ್ತಾರೆ. ಬಸವಣ್ಣರು ಕೂಡ ಹೇಳ್ತಾರೆ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸ ರಾಗವ ಹಾಳಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಗೌತಮ ಬುದ್ಧರು ಸಾಧನೆ ಮಾಡುವಾಗ್ಲೂ ಕೂಡ ಅದನ್ನೊಂದು ವೀಣೆಗೆ ಹೋಲಿಕೆ ಕೊಡ್ತಾರೆ. ವೀಣೆ ಅದನ್ನ ತುಂಬಾ ಬಿಗಿ ಮಾಡಿದ್ರೆ ತಂತಿ ಹರಿದೋಗ್ಬಿಡ್ತಾರೆ, ಆವಾಗ್ಲೂ ಸ್ವರ ಹೊರಡೋದಿಲ್ಲ. ಹಾಗಂತೇಳಿ ಲೂಸ್ ಬಿಟ್ಬಿಟ್ರೆ ಆವಾಗ್ಲೂ ಸಂಗೀತ ಹೊರಡೋದಿಲ್ಲ, ಅದನ್ನ ಹದವಾಗಿ ಶ್ರುತಿ ಮಾಡಬೇಕು. ಹಾಗೆ ಈ ಶರೀರವನ್ನ ಅತಿಯಾಗಿ ಬಳಲ್ಸಿದ್ರು ಕೂಡ ಅದನ್ನ ಯೋಗ ಅಥವಾ ಸುಜ್ಞಾನ ಹೊರಡೋದಿಲ್ಲ ಅತಿಯಾಗಿ ಬಳಲ್ಸಿದ್ರೆ. ಹಾಗಂತೇಳಿ ಭೋಗದಲ್ಲಿ ಅತಿಯಾಗಿ ಸ್ವೇಚ್ಛಾಚಾರವಾಗಿ ಬಿಟ್ಬಿಟ್ರೆ ಅದರಿಂದನೂ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಶರೀರವನ್ನ ಹಿತವಾಗಿ ಮಿತವಾಗಿ ಪಳಗಿಸ್ಬೇಕಾಗ್ತದೆ. ಪಳಗಿಸೋದು ಒಳ್ಳೆ ಶಬ್ದ ಅಂದ್ರೆ ಹೊಂದಿಸಿಕೊಳ್ಳೋದು ಅಥವಾ ಪಳಗಿಸೋದು. ಈ ಕಾರಣದಿಂದ ಪುರುಷಾರ್ಥಗಳು ಈ ನಾಲ್ಕು ಮೊದಲೇನು ಹೇಳದ್ನಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ, ಒಬ್ಬ ಮನುಷ್ಯ ಅವನು ಪರಿಪೂರ್ಣನಾಗಬೇಕಾದ್ರೆ ನಾಲ್ಕು ಪುರುಷಾರ್ಥಗಳನ್ನು ಸಾಧಿಸಬೇಕು ಅಂತ ಹೇಳಿ. ಅದಕ್ಕೆ ಮೂಲ ಬೇಕಾಗಿರ್ತಕ್ಕಂಥ ಕಲೆಯವರಂ, ಕಲೆಯವರ ಅಥವಾ ಕಳೆಬರ, ತದ್ಭವ ತತ್ಸಮ. ಹಾಗೆ ಆ ಕಳೆಬರ ಬೇಕು ನಮ್ಗೆ, ಶರೀರ ಬೇಕು. ಅದಕ್ಕೆ ಹರಡೇಕರ್ ಮಂಜಪ್ಪನವರು ಹೇಳೋದು, ಇದನ್ನು ಚೆನ್ನಾಗಿ ಇಟ್ಕೊಳ್ಬೇಕಪ್ಪ, ನೀವು ಶರೀರಕ್ಕೆ ಅಗತ್ಯವಾದಂತಹ ಬಟ್ಟೆನ ಚೆನ್ನಾಗಿ ಹೊಲಿಸ್ಕೊಳ್ತೀರ, ಆಭರಣಗಳನ್ನು ಚೆನ್ನಾಗಿ ಮಾಡಿಸ್ಕೊಳ್ತೀರ, ಆಮೇಲಿಂದ ಅಡಿಗೆ ಮಾಡ್ಕೊಳ್ತೀರ, ಎಲ್ಲ ಸರಿ. ಆದ್ರೆ ಶರೀರದ ಕಡೆ ಗಮನ ಕೊಡಲ್ಲ ಒಬ್ಬೊಬ್ರು, ಅಂದ್ರೆ ಅದು ಯಾವಾಗ ಮಲಗಬೇಕು, ಯಾವಾಗ ಎದ್ದಳಿಸಬೇಕು, ಅದಕ್ಕೆ ಹೇಗೆ ನಾವು ಸಂಸ್ಕಾರ ಕೊಡಬೇಕು, ಅದನ್ನ ತುಂಬಾ ಜನ ಗಮನ ಕೊಡಲ್ಲ. ಅದ್ರ ಕಡೆ ಗಮನ ಕೊಡಬೇಕು. ಆ ಕಾರಣಕ್ಕೆ ಶರಣರು ಹೇಳಿದ್ರು, ಶರೀರ ಅನ್ನೋದು ಒಂದು ದೇವಾಲಯ ಇದ್ದ ಹಾಗೆ. ಬಸವಣ್ಣವ್ರು ಹೇಳ್ತಾರ, ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ. ಅಂದ್ರೆ ಕಾಲು ಅನ್ನುವಂತಹದ್ದು ಕಂಬ ಇದ್ದಾಗೆ ದೇಹನೇ ದೇಗುಲ. ಕಾಳಿದಾಸರು ಪ್ರಾಚೀನ ಕವಿ, ಕವಿಕುಲ ಗುರು ಕಾಳಿದಾಸ ಕೂಡ ಹೇಳ್ತಾರೆ ಏನಂತಂದ್ರೆ, ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಅಂದ್ರೆ ಶರೀರವೇ ಮುಖ್ಯ ಏನಕ್ಕೆ, ಧರ್ಮ ಸಾಧನೆಗೆ. ಆದ್ರಿಂದ ಈ ಶರೀರವನ್ನ ಚೆನ್ನಾಗಿಟ್ಕೊಳ್ಬೇಕು. ಆಮೇಲೆ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಶರೀರವೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನ್ನದು ಶರೀರ, ಇವೆರಡಕ್ಕೂ ವ್ಯತ್ಯಾಸ ಇದೆ. ನಾನೇ ಶರೀರ ಅನ್ನೋದು ಬೇರೆ, ನನ್ನದು ಶರೀರ ಅನ್ನೋದು ಬೇರೆ. ಈಗ ನೀವು ಒಂದ್ ಮನೆ ಕಟ್ಸ್ಕೊಂಡಿದ್ದೀರಾ, ಮನೆ ನೀವಲ್ಲ, ಮನೆ ಚೆನ್ನಾಗಿಟ್ಕೊಳ್ಬೇಕು ಅಂತ ಹೇಳಿ ಅದನ್ನ ಕಸ ಹೊಡಿತೀರಾ, ಸಾರಿಸ್ತೀರಾ, ಅದಕ್ಕೆ ಸಿಕ್ಕಲ್ಲಿ ಮೊಳೆ ಹೊಡೆಯೋದಿಲ್ಲ. ಆಮೇಲಿಂದ ನೀವು ಎಲ್ಲಾದ್ರೂ ಊರಿಗೆ ಹೋಗ್ಬೇಕಾದ್ರೂ ಕೂಡ ಮನೆಯನ್ನ 15 ದಿವಸಗಟ್ಟಲೆ ಸುಮ್ನೆ ಬಿಡಲ್ಲ, ಯಾರನ್ನಾರು ಒಬ್ರು ನಿಲ್ಲಿಸಿ ಇಲ್ಲ ಮನೆ ಸ್ವಚ್ಛ ಮಾಡ್ಕೊಂತ ಇರ್ಲಿ. ಈ ತರ ಮನೆಯನ್ನು ನಾವು ಹೇಗೆ ಜೋಪಾನ ಮಾಡ್ತೀವೋ, ಸಂರಕ್ಷಣೆ ಮಾಡ್ತೀವೋ, ಹಾಗೆ ಈ ಶರೀರ ಅನ್ನುವಂಥದ್ದು ನನ್ನ ಸಾಧನ, ನನ್ನ ಉದ್ಧಾರಕ್ಕಾಗಿ. ಆತ್ಮೋದ್ಧಾರ ಮಾಡಿಕೊಳ್ಳಿ ಅಥವಾ ಕಲೆ ವಿಜ್ಞಾನ ಏನನ್ನೇ ಸಾಧಿಸಬೇಕಾದ್ರೂ ಕೂಡ ಶರೀರ ಬೇಕೇ ಬೇಕು. ಆದ್ರಿಂದ ಶರೀರವನ್ನ ಚೆನ್ನಾಗಿಟ್ಕೊಳ್ಬೇಕು. ಶರೀರವನ್ನ ಚೆನ್ನಾಗಿಟ್ಕೊಳ್ಬೇಕು ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಶರೀರಕ್ಕೆ ಕೆಲವು ಮಿತಿಗಳಿದಾವೆ, ಕೆಲವು ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಅಂತೀವಲ್ಲ, ಅವೆರಡೂ ಇರ್ತವೆ. ಅದರ ಸಬಲತೆಗಳು ಇದೆ, ದೌರ್ಬಲ್ಯಗಳು ಇದೆ. ಅದನ್ನ ಅರ್ಥ ಮಾಡಿಕೊಂಡು ಆ ಸಬಲತೆಗಳನ್ನ ಪ್ರೋತ್ಸಾಹ ಮಾಡ್ಕೋಬೇಕು, ಹೆಚ್ಚು ಮಾಡ್ಕೊಳ್ಬೇಕು, ದೌರ್ಬಲ್ಯಗಳನ್ನ ಮೆಟ್ಟಿ ನಿಲ್ಬೇಕು. ಇದು ಪ್ರತಿಯೊಬ್ಬರು ಮಾಡಬೇಕಾದದ್ದು. ಆದ್ರಿಂದ ಆ ಶರೀರವನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಶರೀರವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಮೊಟ್ಟ ಮೊದಲನೇ ಸಾಧನ ಶರೀರವನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತು ಶರೀರದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳಿ. ಶರೀರ ನಾವಲ್ಲ, ಆದ್ರೆ ಶರೀರ ನನ್ನದು. ಈಗ ಉದಾಹರಣೆಗೆ, ಈಗ ನನಗೆ ತಲೆ ನೋಯ್ತಾ ಇದೆ, ನಾನೇ ತಲೆ ಅನ್ನಲ್ಲ ಅಲ್ವಾ. ನನ್ನ ಕಾಲು, ನನ್ನ ಕೈ, ಕೊನೆಗೆ ಹೃದಯನು ಕೂಡ ನಾನೇ ಹೃದಯ ಅಂತ ಯಾರು ಹೇಳಲ್ಲ. ನನ್ನ ಹೃದಯ ಅಲ್ವಾ. ಅಂದ್ರೆ ಇಲ್ಲಿ ನನ್ನ ಯಾರು ಅಥವಾ ನಾನು ಯಾರು, ಆತ್ಮ. ನನ್ನದು ಶರೀರ, ಇದಕ್ಕೆ ಕಾರಣೀಭೂತವಾದದ್ದು ಆತ್ಮ. ಆತ್ಮ ಹೇಗಪ್ಪ ಅಂತಂದ್ರೆ, ಶರೀರ ಮತ್ತು ಆತ್ಮ ಸಾಧನೆ ಒಂದು ಹೋಲಿಕೆ ಕೊಡಬಹುದು. ಈಗ ಬಂಗಾರ ಬಹಳ ಪ್ರೀತಿ ಎಲ್ರಿಗೂ, 1 ಲಕ್ಷ ರೂಪಾಯಿ ಆದ್ರೂ ಬಿಡುವಲ್ರು ಜನ, ಅಂದ್ರೆ ಅಷ್ಟು ಪ್ರೀತಿ ಬಂಗಾರದ ಬಗ್ಗೆ. ಬಂಗಾರನ ಯಾವ್ದರಿಂದ ತೆಗಿತಾರೆ, ಕಲ್ಲನ್ನ ಕುಟ್ಟಿ ಪುಡಿ ಮಾಡಿ ಸೋಸಿ ಅದರಿಂದ ಬಂಗಾರ ತೆಗಿತಾರೆ. ಹಾಗೆ ಈ ಶರೀರ ಅನ್ನುವಂಥದ್ದು ಬಂಗಾರದ ಗಣಿ, ಅದನ್ನ ಸಂಸ್ಕಾರ ಕೊಟ್ಟು ಕುಟ್ಟಿ ಅದರಿಂದ ಆತ್ಮ ಅನ್ನೋ ಬಂಗಾರ ತೆಗಿಬೇಕು. ಅಧ್ಯಾತ್ಮ ಶಕ್ತಿ ಅದನ್ನೇ. ಆತ್ಮ ಅನ್ನೋ ಬಂಗಾರವನ್ನು ತೆಗೆದವರು ಈ ಜಗತ್ತಿನಲ್ಲಿ ಮಹಾತ್ಮರಾಗ್ತಾರೆ, ಅವರು ಸಂತರಾಗ್ತಾರೆ, ಶರಣರಾಗ್ತಾರೆ. ಅದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಂದು, ಏನು ದೈವಿ ಪಥದ ಕಡೆಗೆ ಸಾಗಬೇಕಾದ್ರೆ ಈ ಶರೀರ ಅನ್ನುವಂತ ಬಂಗಾರದ ಗಣಿ ಇದು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಕಲ್ಲೊಳಗೆ ಹೊನ್ನುಂಟು, ಹಾಲೊಳಗೆ ತುಪ್ಪ ಉಂಟು, ಜಲದೊಳಗೆ ಅಗ್ನಿ ಉಂಟು, ಅಂತರ್ಯಾಮೇಲೆ ಶಿವನಿಹನು. ಈ ಶರೀರದೊಳಗಡೆ ಶಿವ ಇದ್ದಾನೆ, ಆತ್ಮ ಇದೆ. ಆತ್ಮ ಪರಮಾತ್ಮನ ಅಂಶ, ಅದನ್ನ ತೆಗಿಬೇಕಾದ್ರೆ ಸಂಸ್ಕಾರ ಕೊಡಲೇಬೇಕು. ಅದಕ್ಕೆ ನಮ್ಮ ಈ ಒಟ್ಟು ಎಲ್ಲ ಸಂಚಿಕೆಗಳ ಉದ್ದೇಶ ಇದೆ. ಪ್ರಾರಂಭದಿಂದ ಇವತ್ತಿನವರೆಗೆ ನಾವು ಇಲ್ಲಿ ಕಲಿತಕ್ಕಂಥದ್ದೇನಪ್ಪ ಅಂತಂದ್ರೆ, ಶರೀರವನ್ನ ಹೇಗಿಟ್ಕೊಳ್ಬೇಕು, ಮನಸ್ಸನ್ನ ಹೇಗಿಟ್ಕೊಳ್ಬೇಕು. ಶರೀರ ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ಪರಿಸರ ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು. ಹೀಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಆದ್ರಿಂದ ಶರೀರವನ್ನ ನಾವು ಚೆನ್ನಾಗಿಟ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸಬೇಕು. ಇದೇ ಶರೀರದ ಮಹತ್ವ. ಕೇಳಿದ್ರೆಲ್ಲ ಕೇಳಿದ್ರೆ, ಶರೀರದ ಮಹತ್ವ ಏನು, ಶರೀರವನ್ನ ನಾವು ಯಾಕೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿ ಅವರು ತಿಳಿಸಿದ್ರು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುಗರೆ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ದೊಡ್ಡಾಟ ದುರ್ಯೋಧನನ ಗರ್ವಭಂಗ. ನಡೆಸಿಕೊಡ್ತಾರೆ ಬಸಯ್ಯ ಸಾಲಿಮಠ್ ಮತ್ತು ಸಂಗಡಿಗರು. ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೋಡುವುದಕ್ಕೆ ಬರೋಣ. ಮಾಹಿತಿ ಸಾರಥಿ ಅದೇ ಜಾತ್ಯತಿ ಬಂದ್ರೆ ಬಹಳ ಸಹಜವಾಯ್ತು. ಮುಂದೆ ನಮ್ಗೆ ಆಜ್ಞೆಯನ್ನು ಪೇಳಿದ್ರಿ ದೇವ. ಎಲ್ಲೈ ಸಾರಥಿ ನಿನಗೆ ಆಜ್ಞೆವೇನೆಂದರೆ ಹೌದ್ರಿ ಎನ್ನೈತ ಮಿತ್ರನಾದ ಕರ್ಣನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತವನಾಗಲೈ ಸಾರಥಿ ಅತಿ ಜಾಗ್ರತಿ. ಏನು ಚಿಂತವಿಲ್ಲ ಕರೆಸ್ತೇವ್ರಿ ಬುದ್ಧಿ ಬಂದವರು ತಾವದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಚಟಸ್ಪಟ ದರ್ಪಟ ಧನುಧಾರಿ ಕಂದರ ಪದೋಳು ಲೆಟಲಿ ನೆನೆಸುತ್ತಲೆ ಶಬ್ಬಾ ಪ್ರಭಯದಂತೆ ಪ್ರಕಟಕರ್ತನಾಗಿ ಮಾತನಾಡಿಸುವ ಪಟು ಪಟನೆ ಶಬ್ಬಾಸ್ ನೀನು ದೇವರ ಸೇವಕ ಮಹೇಂದ್ರ ಪಾವಕ. ಓಹೋ ದೇವ ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಯಾವುದಾರು ಪುಂಡ ಕಲಿ ಪ್ರಚಂಡ ಸಾರಥಿ ನಾನು ನಾರಂದರೆ ಶಹಬ್ಬಾಸ್. ನಮ್ಮ ಮಾತೆಯಾದ ಕುಂತಿಯು ಭೋಜರಾಜರೆಂಬ ತಮ್ಮ ತಾತನ ಅನುಗ್ರಹದಲ್ಲಿರುವಾಗ ಶಹಬ್ಬಾಸ್ ದುರ್ವಾಸ ಮುನಿಯು ಮಂತ್ರವನ್ನು ಉಪದೇಶಿಸಿ ಅನುಗ್ರಹದಿಂದ ತಾಯಿ ಕುಂತಿಯು ನದಿಗೆ ಜಲವನ್ನು ತರಲಿಕ್ಕೆ ಹೋದಾಗ ಶಹಬ್ಬಾಸ್ ಮಂತ್ರ ಮನಪೂರ್ವಕ ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಗರ್ಭಧಾರಿಯಾದಳು. ಹೌದ್ರಿ ಪುರುಷನಿಲ್ಲದ ಪ್ರಸ್ತುತಿಯಾದನೆಂದು ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಶಹಬ್ಬಾಸ್ ಘಟ್ಟ ಕಡಲೆಂದು ಬಿಸಿಲಿನಂತೆ ಕಿರಣದಿಂದ ಬಹುಮಂಡಲಕ್ಕೆ ಉರುಳಿ ಬಿದ್ದಿರುವೆ ಶಹಬ್ಬಾಸ್ ಶರೈ ಸಾರಥಿ ರಾಜೇಂದ್ರ ಭೂಪತಿ ಸಹಸ್ರ ಸೂರ್ಯನ ಪ್ರಕಾಶದಂತೆ ಇದರಿಗೆ ಬಂದು ಎಲ್ಲನ್ನು ತರಕಿಸದೆ ಶಹಬ್ಬಾಸ್ ನದಿಯಲ್ಲಿ ನೂಕಿದ್ರಲ್ಲ ಶ್ರೀಹರಿ ಅಂತಃಕರಣದಿಂದ ಅಂಬಿಗಾಲನ ಹಂಬಲಿಸಿ ಬಂದು ಎಲ್ಲನ್ನು ಸಂಭ್ರಮದಿಂದ ಗಂಭೀರನಾಗುವರೆಗೆ ಬೆಳೆಸಿದನು. ಸ್ಥಳಸ್ಥನಾಗಿ ಪ್ರೀತಿಯಿಂದ ಪರಶುರ ಮನೆ ಬಳಿಗೆ ಹೋಗಿ ಶಾಸ್ತ್ರವಿದ್ಯೆಗಳನ್ನು ಕಲಿತು ಶಹಬ್ಬಾಸ್ ದುರ್ಯೋಧನ ಮಹಾರಾಜರಿಗೆ ತಲೆಯನ್ನು ಬಾಗಿ ವೀರಾದಿ ವೀರರೋಳು ಮಲ್ಲವಿದ್ದದಲ್ಲಿ ಪಾಂಡವರಿಗೆ ತಂಡ ಮಾರ್ತಂಡವನ್ನು ಸಂರಕ್ಷಿಸಿ ಶಹಬ್ಬಾಸ್ ಕವಚ ಕುಂಡಲವನ್ನು ಧರಿಸಿಕೊಂಡಂತಹ ಕರ್ಣ ಬಹದ್ದೂರನನ್ನು ತಿಳಿಯಲೈ ಸಾರಥಿ ಅತಿ ಜಾಗ್ರತಿ. ಕರ್ಣ ಬಹದ್ದೂರನಾದ್ರೆ ಬಹಳ ಸಹಜವಾಯ್ತು. ಮುಂದೆ ನಮಗೇನ ಆಜ್ಞಾ ಹೇಳಿದ್ರಿ ಬುದ್ಧಿ ಸಾರಥಿ ನನಗೆ ಮುಂದೆ ಆದ್ಯವೇನೆಂದರೆ ಏನಿರುವುದ್ರಿ ಎಲ್ಲ ಒಡೆಯನಾದ ದುರ್ಯೋಧನ ಮಹಾರಾಜನು ದಾವಲಿರುವನು ಶಹಬ್ಬಾಸ್ ಹೇಗೆ ತೋರಿಸಿಕೊಡುವಂತವನಾಗಲ ಸಾರಥಿ ಅತಿ ಜಾಗ್ರತೆ. ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ ಎರಡು ಮಾತಾಡಿಕೊಳ್ಳಿರಿ. ನಮ ನಮೋ ರಾಜೇಂದ್ರನೇ ನಿಮ್ಮ ಪಾದಕ್ಕೆ ವಂದಿಸುವನು. ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗುವ ಅಂಗರಾಜನೇ ಮಹಾತೇಜನೇ. ಹೇ ರಾಜೇಂದ್ರನೇ ಈ ವೇಳದಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಮತ್ತು ಗೈದಿರುವರೇನು? ಶಹಬ್ಬಾಸ್ ನಿಮ್ಮ ಸೈನ್ಯದಲ್ಲಿ ಇರುವ ದ್ರೋಣ ಶಕುನ ಇವರು ಏನಾದರೂ ನಿಂದೆ ಮಾತನಾಡಿರುವರೇನು? ತಡಿಯದನಿಗೆ ಅಪ್ಪಣೆಯನ್ನು ಕೊಟ್ಟರ ಜಡಮತಿಗಳೆಲ್ಲ ಶಳಿನಾಶವನ್ನು ಮಾಡಿ ಎಲ್ಲ ಖಡಗಕ್ಕೆ ಅವತನ್ನು ಕೊಡುವೆನು. ಶಹಬ್ಬಾಸ್ ಏನನ್ನಿತ್ತಿ ರಾಜ್ಯ ರವಿಕೋಟ ತೇಜ ಚತುರಂಗ ಮಾರ್ಬಲ್ಯವನ್ನು ಶೃಂಗರಿಸಿ ಸಿದ್ಧಪಡಿಸಿ ಆ ಅರಣ್ಯದಲ್ಲಿ ವಾಸಿಸಿರುವ ಕುಲ್ಲ ಪಾಂಡವರ ಎದುರಿಗೆ ಘೋಷಯಾತ್ರೆ ನಿಮಿತ್ತವಾಗಿ ಹೋಗವನ ನಡೆಯುವಂತವನಾಗು ಮಿತ್ರನೇ ಸರ್ವಕಾಲಕ್ಕೆ ಸ್ವತಂತ್ರನೇ ರಾಜೇಂದ್ರನೇ. ಮರಿಮೌಸದಿಂದ ಜೂಜಿನಲ್ಲಿ ಸೋಲಿಸಿ ಅವರನ್ನು ಅರಣ್ಯಕ್ಕೆ ಕಳಿಸುವುದು ಎಲ್ಲ ಮನಸ್ಸಿಗೆ ಬಾರದು. ಶಹಬ್ಬಾಸ್ ಅನ್ನವಿಲ್ಲದೆ ಹಸಿದ ತಿರುಗುವರ ತಿರುಕ ಪಕ್ಕವನ್ನು ಬಯಸಿದ್ರೆ ಅವನ ಕುಕ್ಷಕದಲ್ಲಿ ಎಷ್ಟು ತಳವಳಾದಿತ್ತಲ್ಲ ರಾಜ್ಯ ಸಾಂದ್ರಗುಣ ತೇಜ. ದುಷ್ಟ ನೀನು ನಮ್ಮವನೆಂದು ಹೇಳಿದರೆ ನಿಂದಿನ ಮಾತುಗಳನ್ನಾಡುತ್ತೀಯ. ಶಹಬ್ಬ ಎಲೈ ಮೂರ್ಖನೇ ಕೋಡಿ ಎಂಬಿಗಾರನ ಮನೆಯಲ್ಲಿ ಹುಟ್ಟಿದ ಕರ್ಣ ಎಷ್ಟಾದರೂ ನಿನ್ನ ಜಾತಿಗೆ ಹೋದೆ. ಶಹಬ್ಬ ಎಲೈ ತಿಪ್ಪಿಯ ದುರ್ಕನೇ ಎನ್ನ ಅನ್ನವನ್ನುಂಡು ಎನ್ನ ಮೇಲೆ ತಿರುಗಿ ಬೀಳುತ್ತೀಯ. ಶಹಬ್ಬ ಇನ್ನು ನನ್ನ ಮಂದಿರವನ್ನು ಬಿಟ್ಟು ತೆರಳುವಂತವನಾಗು ಭ್ರಷ್ಟ ಮಹಾದುಷ್ಟ. ಹೇ ರಾಜೇಂದ್ರನೇ ನಿನ್ನ ಅಪ್ಪಣೆ ಪ್ರಕಾರ ಸೈನ್ಯವನ್ನು ಶೃಂಗಾರಿಸಿ ಗಂಗಾ ತೀರ ಠಾಣಕ್ಕೆ ರಥವನ್ನು ಹೊಡೆಯುವನು. ಶಹಬ್ಬಾಸ್ ಅಗ್ರಜನ ಅಪ್ಪಣೆಯನ್ನು ಕೊಡುವಂತವನಾಗು ಅಗ್ರಜ ಬಾನಕುಲ ತೇಜ ಜಾಗ್ರತೆಯಿಂದ ಹೊಡೆಯುವಂತವನಾಗು ತೋಂತ ಜನತ ಕ್ರಿಕೆಟ್ ಬಂದವಡಿಯನಿಗೆ ದಾರೆಂದು ಕೇಳುವನು, ನೀನು ದಾವನಲೈ ಕಿಂಕರ ರಿಪುಗಳಿಗೆ ಭಯಂಕರ. ನಮಗೆ ಸುಂದರ ಸಾರಥಿ ಸಾರಥಿ ಅವನಾರು ದೊರೆಯೇ ದೊಡ್ಡ ದೇವರು ಸರಿಯೇ. ಬಲೆಯಲೈ ಸಾರಥಿ ನಾನು ದಾರಂದರೆ ಮುಕ್ಕಣ್ಣನೆಂದವರನ್ನು ಅಕ್ಕರದಿಂದ ಪಿಡಿದು ಸೊಕ್ಕಿದ ರಕ್ಕಸರ ಕೊಕ್ಕಿಗಳನ್ನು ಸಡಲಿಸುತ್ತ ದಿಕ್ಕು ದಿಕ್ಕಿನ ಪರ್ವತಗಳನ್ನು ಚಕ್ಕ ಚಕ್ಕನೆ ಈಡಾಡುತ್ತ ಮಿಕ್ಕಿದ ಮಾನವರಿಗೆ ಬೆನ್ನತ್ತಿ ಕೊಚ್ಚಿ ಅವರನ್ನು ಕೊಲ್ಲುತ್ತ ಈಡಿಲ್ಲ ನನಗೆ ಈ ಪೊಡವಿಯೋಳು ಅತಳ ಸುತಳ ಪಾತಾಳ ಮೂರು ಲೋಕಕ್ಕೆ ಕಾರ್ಭಾರ ಮಾಡುವ ಬಹದ್ದೂರ ಚಿತ್ರಸೇನನೆಂದು ಕೊಂಡಾಡು ಬಲು ಎತ್ತರದಿಂದ ಮಾತನಾಡು. ಚಿತ್ರಸೇನಾದ್ರೆ ಬಹಳ ಸಹಜವಾಯ್ತು, ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು. ನಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ, ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭದ್ದಳಿಗೆ ಬಂದ ತಾತ್ಪರ್ಯವೇನೆಂದರೆ ನಮ್ಮ ಅತ್ಯಧಿಕವಾದ ಕಾಮಿಕ ವನವನ್ನು ನೋಡುವುದಕ್ಕೆ ಬರೋಣಾಯ್ತು ಕಂಡೆಯ ಸಾರಥಿ, ಇದಕ್ಕೇನನ್ನತಿ? ಮುಂದೆ ನಮ್ಗೇನು ಆಜ್ಞಾಪ ಹೇಳಿದ್ರಿ ಬುದ್ಧಿ? ಬಲೆಯಲೈ ಸಾರಥಿ, ನಿನಗೆ ಆಜ್ಞೆವೇನೆಂದರೆ ನಮ್ಮ ವನವನ್ನು ಕಾಪಾಡುವಂತ ವನಪಾಲಿಕನನ್ನು ಜಾಗೃತಿಯಿಂದ ಕರೆಸುವಂತವನಾಗಲೈ ಸಾರಥಿ, ಅತಿ ಜಾಗೃತಿ. ಏನು ಚಿಂತನೆ ಕರೆಸ್ತವ್ರಿ ಬುದ್ಧಿ? ಬಂದವರು ತಾವದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಬಲೆಯಲೈ ಕಡು ಬಯಲಿಂದ ನುಡಿಯುತ್ತ ಪಡವಿಗೆ ಶಿರವಾಗಿ ವಂದಿಸುತ್ತ ಸಡಗರದಿಂದ ಬಂದವರಿಗೆ ದಾರೆಂದು ಕೇಳುವನು ನೀನು ದಾವನಲೈ ಸೇವಕ ಭಯತ್ರಣಿ ಪಾವಕ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಅನ್ನೋರು. ತಾವುದಾರ್ ಪುಂಡ ಕಲಿ ಪ್ರಚಂಡ. ಬಲೆಯಲೈ ಸಾರಥಿ ನಾನು ದಾರಂದರೆ ಈ ಪಡವಿಯೋಳು ಸಡಗರದಿಂದ ಚಿತ್ರಸೈನ ನನ್ನ ವನವನ್ನು ಕಾಯುವಂತ ವನಪಾಲಿಕನೆಂದು ತಿಳಿಯಲ ಈ ಸಾರಥಿ ಅತಿ ಜಾಗ್ರತೆ. ವನಪಾಲಿಕನಾದರೆ ಬಹಳ ಸಹಜವಾಯ್ತು, ಕುಳಿತ ಜನರಿಗೆ ಬಹು ರಮ್ಯವಾಗಿ ತೋರಿಸಿ ಅಬ್ಬಾಸ್. ನಿಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಬಲೆಯಲೈ ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದಲ್ರಿ, ನಮ್ಮ ವನದಲ್ಲಿ ಕೌರವೇಶನ ದಂಡು ಬಂದು ನಮ್ಮ ವನವೆಲ್ಲ ನಾಶ ಮಾಡ ಹತ್ತಿದ್ದಾರೆ. ತಡೆಯದೆ ನಮ್ಮ ಒಡೆಯನಿಗೆ ಹೇಳೋದಕ್ಕೆ ಬರೋಣವಾಯ್ತು ಸಾರಥಿ, ಅತಿ ಜಾಗ್ರತೆ. ನಮಗೇನು ಆಜ್ಞಾಪ ಹೇಳಿದ್ರಿ ಬುದ್ಧಿ? ಬಲೆಯಲೈ ಸಾರಥಿ, ನಿನಗೆ ಆಜ್ಞೆವೇನೆಂದರೆ ನಮ್ಮ ರಾಜನಾದ ಚಿತ್ರಸೈನನು ದಾವಲಿರನ್ನು ತೋರಿಸುವಂತವನಾಗಲ ಸಾರಥಿ. ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿ. ನಮೋ ನಮೋ ರಾಜ, ನಿಮ್ಮ ಪಾದಕ್ಕೆ ವಂದಿಸುವೆ. ಅಷ್ಟೈಶ್ವರ್ಯವಾಗಲಿ, ಹೇಳುವಂತವನಾಗುವನ ಪಾಲಿಕ ಸತ್ಯ ಸೇವಕ. ಹೇ ಚಿತ್ರಸೈನ ಮಹಾರಾಜನೇ. ಹೇ ವನಪಾಲಿಕನೇ, ಇವತ್ತಿನ ದಿವಸ ಏನು ಕಾರಣದಿಂದ ಇಲ್ಲಿಗೆ ಗಮಿಸಿರುವೆ? ಶಹಬ್ಬಾಸ್. ಜಾಗೃತಿಯಿಂದ ಪೇಳಬೇಕು ವನಪಾಲಿಕ ತುಂಟ ಬಾಲಕ. ಹೇ ಮಹಾರಾಜನೇ. ಶಹಬ್ಬಾಸ್. ಎಂತ ಮರಿ ಮೋಸಕ್ಕೆ ಒಳಗಾದೆನು? ಶಹಬ್ಬಾಸ್. ಹಸ್ತನಾವತಿಯ ಒಡೆಯನಾದ ದುರ್ಯೋಧನನು ಸರ್ವ ದಂಡದೊಂದಿಗೆ ಬಂದು ಶಹಬ್ಬಾಸ್ ನಮ್ಮ ವನವನ್ನೆಲ್ಲ ಹಾಳು ಮಾಡಿ ಹತ್ತಿದ್ದಾರೆ. ಆ ಕುಲ್ಲ ಕೌರವರನ್ನು ಕೊಲ್ಲುವುದಕ್ಕೆ ನಡೆಯುವಂತವರಾಗು ರಾಜ ರವಿಕೋಟಿ ತೇಜ. ಸಾರಥಿ, ಆ ದುಷ್ಟ ದುರ್ಯೋಧನನು ಬಂದು ನಮ್ಮ ವನವೆಲ್ಲ ಹಾಳು ಮಾಡುವನಂತೆ. ಸದ್ಯಕ್ಕೆ ಆ ದುಷ್ಟನ ಸೈನ್ಯವನ್ನು ಸಂಹರಿಸುವುದಕ್ಕೆ ತಡ ಮಾಡದ ರಥವನ್ನು ಬಿಡುವಂತವನಾಗಲ ಸಾರಥಿ, ಅತಿ ಜಾಗ್ರತೆ. ಕ್ರಿಕೆಟ್ ಕ್ರಿಕೆಟ್ ಗೋ. ಶರಣನೆ. ನಿಮಗೆ ಚಿತ್ರಸೈನ್ಯನ ವನವೆಂದು ಗೊತ್ತಿಲ್ಲವೇ ಹಾಗೆ? ಸಪ್ಪ ಸಪ್ಪ ಅದ ಮರ್ಯಾ. ನಿಮ್ಮ ರುಂಡವನ್ನು ಹಾರಿಸಿ ಬಿಡುವನು, ಸುಮ್ಮನೆ ಶರಣು ಬಂದರೆ ನಿನಗೆ ಬಿಡುವೆನು. ಸಪ್ಪ ಇಲ್ಲದಿದ್ದರೆ ನಿನ್ನ ಶಿರ ಹರಿವನು ಕಂಡಯ ಅದಮ ಮಹಾಬಂಡ. ಚಿತ್ರಸೈನ್ಯನೆ ಬಾಳಿಯ ದಳ್ಳಿನಂತೆ ತೋರುವ ನೀನು ನನಗೆ ಹೌದೆಲ್ಲ ಆಗಬೇಡ. ಸಪ್ಪ ಹಾಗೆ ಬಂದಿದೆ ಹಾಗೆ ತಿರುಗಿ ಹೋಗುವಂತವನಾಗು ಚಿತ್ರ ಮಾಡುವನು ವಿಚಿತ್ರ. ಬಹದ್ದೂರ ಕರ್ಣನೆ ಕೇಳು. ಸಪ್ಪ ಇದು ಅಲ್ಲದೆ ಮತ್ತಾದ್ರೂ ಹೇಳುವನು ಕೇಳುವಂತ ಏನಿರುವ ಜಾಗ್ರತೆ ಬಗಳುವಂತ ಕಾಳಗವನ್ನು ಮಾಡದೆ ಎನ್ನ ಮೋಹನಾಸ್ತ್ರಕ್ಕೆ ಅಂಜಿ ಓಡಿ ಹೋದನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಮತ್ತೆ ಯಾರಾದರೂ ಯುದ್ಧಕ್ಕೆ ಬರುವರಿದ್ದರೆ ಬರ ಹೇಳುವಂತವನಾಗಲ ಸಾರಥಿ. ಚಿಂತೆ ಹೇಳ್ತವ್ರಿ ಬುದ್ಧಿ. ಅಂದಕನ ಮಗನೇ ಸಹಬ್ಬಾಸ್, ಅಷ್ಟ ಐಶ್ವರ್ಯ ದುಂದಗಾರಿಕೆಯಲ್ಲಿ ತಿರುಗಾಡುತ್ತಾ ಬಂದು ಎನ್ನ ವನವನ್ನು ನಾಶ ಮಾಡಿದೆಯಾ ಮೂರ್ಖ? ಎಲ ಮೂರ್ಖನೇ, ಎಲೈ ಶಂಡನೇ, ನಿನ್ನನ್ನು ನಾಶ ಮಾಡುವುದಕ್ಕೆ ಯಮರೂಪದ ಶಸ್ತ್ರವನ್ನು ಬಿಡುವೆನು. ಸೈರಿಸಿಕೊಳ್ಳುವಂತವನಾಗಲ ದುರ್ಯೋಧನ ಮಾಡುವೆನು ಮರ್ದನ. ಎಲೈ ದುಷ್ಟ, ಹಮ್ಮಿನ ಮಾತುಗಳನ್ನಾಡುತ್ತೀಯ. ಶಹಬ್ಬಾಸ್, ಯುದ್ಧ ಮಾಡುವುದಾದರೆ ನಿರ್ಧರಿಸು, ಯೋಜನೆಯನ್ನು ಮಾಡಬೇಡ. ಶಹಬ್ಬಾಸ್ ಶಹಬ್ಬಾಸ್, ಒಬ್ಬರಕ್ಕಿಂತ ಒಬ್ಬರು ಕೌರವ ಸೈನ್ಯದಲ್ಲಿ ಇಂತಹ ಕೆಲಸಕ್ಕೆ ಬಲವು ಸಮರ್ಥರಿದ್ದಾರೆ. ಕಡ್ಡಿಯ ಮುಂದೆ ಕಡ್ಡಿಯನ್ನು ಕರೆದು ತೋರಿಸಿದಂತೆ ನನಗೆ ಅಂಧಕ ಮಗನೆಂದು ಆಡುವೆಯ. ಶಹಬ್ಬಾಸ್ ಶಹಬ್ಬಾಸ್, ಎಲೈ ಮೂರ್ಖನೇ, ಎಲೈ ಭಂಡನೇ, ಕರ್ಣನು ಸೋಲಿಸಿದನೆಂದು ಕಣ್ಣು ಕೆಂಪಗೆ ಮಾಡಿ ಕಾಗೆಯಂತೆ ಕಂಗೆಟ್ಟು ಬರುತ್ತೀಯ. ಶಹಬ್ಬಾಸ್, ಎನ್ನಗಳಾರು ಪಟಕ್ಕೆ ಅಂತರಿಕ್ಷದಲ್ಲಿ ಇರುವ ದೇವತೆಗಳು ಭಯಗ್ರಸ್ತರಾಗುವರು. ಶಹಬ್ಬಾಸ್ ಶಹಬ್ಬಾಸ್, ನೋಡುವಂತವನಾಗಲ ಈ ಮೂಡ ಒಳಗೆ ಬಂದಿತ್ತು ನಿನಗೆ ಕೇಡ. ಬಲಯಲೈ ಅದಮನಾದ ದುರ್ಯೋಧನನೇ ಕೇಳು. ಶಹಬ್ಬಾಸ್, ಹುಚ್ಚು ಹತ್ತಿದ ಸುನಕನಂತೆ ಎಚ್ಚರವಿಲ್ಲದೆ ಹೊಲಬೇಡ. ಎಲ ಭಂಡನೆ, ಎಲೈ ಶಂಡನೆ, ಎನ್ನ ಹಸ್ತದಿಲ್ಲೋ ಇರುವ ಮೋಹನಾಸ್ತ್ರದಿಂದ ನಿನ್ನ ಎರಡೂ ಕೈಗಳನ್ನು ಕಟ್ಟಿಯುಗಿವೆನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ ಗುಂಡಿ ಮುರಿವಲ್ಲ. ಎಲೈ ಶಂಡನೆ, ಎಲೈ ಭಂಡನೆ, ಇದುವಲ್ಲದೆ ಮತ್ತಾದರೆ ಯೋಚನೆ ಕೇಳುವಂತವನ ಅದೇನಿರುವುದು ಜಾಗ್ರತೆಯಿಂದ ತಿಳಿಸುವಂತವನಾಗು. ಯಾವ ಪುಂಡನು ಯಾವ ಪುಂಡನು ಬಾಯಿ ಬಂಡನ ಬಾಯಿ ಬಂಡನ ಯಾವ ಪುಂಡನು ಯಾವ ಪುಂಡನು. ಬಿಡುತ್ತೇನೆಂದು ಆಡುವೆಯ. ಶಹಬ್ಬಾ ಶಹಬ್ಬಾ ನಿನ್ನ ಮೋ